ಮರಳಿ ಮನೆಗೆ ಬರದವರ ಹೂಯನ್ನ ದೇಶ ಬಾಂಧವರೇ ಕಂಬನಿಗಳ ನೆರಳ ಚಿಮ್ಮಿ ಪ್ರಾಣ ನೀವು ಅವರನ್ನು ಮರೆಯಲು ಬರದು ಅದಕ್ಕಾಗಿ ಇದೋ ಈ ಕಥನ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾರ ಹಿಮಶೈ ಶಿಲೆಯದೆಯ ತಬ್ಬಿರೆ ಮೊಗವು ಚಿರ ನಿದ್ರಿತ ಅಮರರು ಇವರು ಪ್ರಾಣ ಹಿಮಗಿರಿಯಡೆ ಸುರಿದಿಹರಂತ ಅದು ನಮ್ಮಿ ಭಾರತ ರಂತ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ ಓ ಎನ್ನ ದೇಶ ಬಾಂಧವರೇ ಕಂಬನಿಗಳ ನೆರಳ ಉಜ್ವಲ ಅಭಿಮಾನದ ಸುಡರು ಪ್ರಾಣ ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ನಾಳಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಚಂದ್ರಶೇಖರ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರನ್ನ ಭೇಟಿ ಮಾಡೋಣ. ಇವರ ಹೆಸರು ಚಂದ್ರಶೇಖರ್ ಗೌಡ ಕೋಳೂರ್ ಅಂತ. ಇವರು ಅನೇಕ ವರ್ಷಗಳಿಂದ ಪ್ರಗತಿಪರ ರೈತರಾಗಿ ಭತ್ತದ ಬೇಸಾಯ, ಮೆಣಸಿನಕಾಯಿ ಬೇಸಾಯ, ಹತ್ತಿಯ ಬೇಸಾಯ, ಹೀಗೆ ಬೇರೆ ಬೇರೆ ಬೆಳೆಯ ತರಕಾರಿ ಬೇಸಾಯ, ಬೇರೆ ಬೇರೆ ಬೆಳೆಯ ಬೇಸಾಯದಲ್ಲಿ ಅವರು ತಮ್ಮದೇ ಆದ ಒಂದು ಏನು ಹಿಡಿತವನ್ನು ಸಾಧಿಸಿ ಸಾಕಷ್ಟು ಏನು ಮೇಲೆ ಕೆಳಗೆ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸನ್ನು ಅವರು ಎದುರಿಸಿದ್ದಾರೆ. ನೀರಿದ್ದಾಗೆ ಹೇಗೆ ಬೆಳೆ ಬೆಳಿಬೇಕು, ನೀರಿಲ್ದಿದ್ದಾಗೆ ಹೇಗೆ ಬೆಳಿಬೇಕು, ಒಂದೇ ಬೆಳೆ ಬೇಸಾಯ ಪದ್ಧತಿಗೆ ಹೇಗೆ ನಾವು ತಯಾರಿ ಆಗಬೇಕು, ಈ ಥರ ಎಲ್ಲ ಅವರ ಅನುಭವವನ್ನು ನಾವಿವತ್ತು ಕೇಳೋಣ. ಚಂದ್ರಶೇಖರ್ ಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಚಂದ್ರಶೇಖರ್ ಗೌಡ ಅವರೇ, ತಾವೊಬ್ಬ ಪ್ರಗತಿಪರ ರೈತರಾಗಿ ಭತ್ತದ ಬೇಸಾಯ ತಾವು ಮಾಡ್ತಾ ಬರ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ತಮ್ಮ ಕೃಷಿ ಅನುಭವ ನಡೀತಾ ಇದೆ, ಒಂದೊಂದಾಗಿ ಹೇಳ್ತಾ ಹೋಗಿ. ಆಕಾಶವಾಣಿ ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನನ್ನ ಸ್ವಂತ ಭೂಮಿಯಲ್ಲಿ ಸುಮಾರು 20 ಎಕರೆ ಗದ್ದೆ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಗದ್ದೆ ಮಾಡ್ತಾ ಇದೀವಿ ಅಂದ್ರೆ ಭತ್ತ ಬೆಳೆ ಭತ್ತ ಬೇಸಾಯನ ಮಾಡ್ತಾ ಇದ್ದೀವಿ. ಈ ಭತ್ತ ಬೇಸಾಯ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಸೋನಾ ಮಸೀರಿ ಭತ್ತವನ್ನು ಬೆಳೀತಾ ಇದ್ವಿ. ಇತ್ತೀಚೆಗೆ ಈ INR ಅಂತೇಳಿ 64 ಅಂತ ತಳಿ ಬಂದಿದೆ, ಅದನ್ನು ಕೂಡ ಹೆಚ್ಚಾಗಿ ಈ ಡಯಾಬಿಟೀಸ್ ಇವರೆಲ್ಲ ಹೆಚ್ಚಾದ್ರಿಂದ ಆ ತಳಿ ಕೂಡ ಬಹಳ ಬೇಡಿಕೆ ಬಂದಿದೆ. ಅದು ಕೂಡ ಸೋನಾ ಮಸೀರಿ ರೇಟ್ ಏನಿದೆ, ದರ ಏನಿದೆ ಮಾರುಕಟ್ಟೆಯಲ್ಲಿ ಅದೇ ದರದಲ್ಲಿ ಇದು ಕೂಡ ಓಡ್ತಾ ಇದೆ. ಈ ತಳಿಯನ್ನು ಕೂಡ ನಾವು ಹೆಚ್ಚಾಗಿ ನಾವು ಬೆಳೀತಾ ಇದ್ದೀವಿ. ನಾವು ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ದು ಏನಂದ್ರೆ ಸೋನಾ ಮಸೀರಿಯಲ್ಲಿ ನಾವು 4 ತಿಂಗಳು ನಾವು ಸಸಿ ತಂದು ನಾವು ನಾಟಿ ಮಾಡಬೇಕಾಗುತ್ತೆ. 4 ತಿಂಗಳು ನಾವು ಗದ್ದೆ ನಂತರನೇ ಕಟಾವಿಗೆ ಬರುತ್ತೆ. ನಾವು ಇವಾಗ ಜೂನ್ ಜುಲೈ ಎಂಡಿ ನಾಟಿ ಮಾಡಿದ್ರೆ ನಮಗೆ ಡಿಸೆಂಬರ್ ಎಂಡಿಂಗ್ ವರೆಗೆ ಕಟಾವಿಗೆ ಬರುತ್ತೆ. ಅಂದ್ರೆ ಸುಮಾರು 45-60 ದಿವಸದ ಸಸಿ ಬೇಕಾಗುತ್ತೆ. ಮೊದಲಂತೂ ನಾವು ಸಸಿ ಸಸಿ ಮಡಿ ತಾವು ಹೆಂಗ್ ಮಾಡ್ತೀರಿ ಅಥವಾ ಸಸಿನ ಬೇರೆ ಕಡೆಯಿಂದ? ನಾನಂತೂ ಸಸಿ ಬೇರೆ ಕಡೆ ಅಂದ್ರೆ ಮೊದಲೇ ಹಾಕಿರ್ತಾರ, ಅದನ್ನ ಒಂದು ಸೆಂಟ್ಸ್ ಪ್ರಕಾರ ತರ್ತೀವಿ. ಒಂದು ಎಕರೆಗೆ 2 ಬಾರಿಯಿಂದ 3 ಸೆಂಟ್ಸ್ ನಾವು ನಾಟಿ ಮಾಡ್ತೀವಿ. ಸೆಂಟ್ಸ್ ಒಂದು ಸಸಿ 1000 ಅದು ಮಾರುಕಟ್ಟೆ ವೇರಿಯೇಷನ್ ಮೇಲೆ ಆಗುತ್ತೆ. 1000 to 1300 ಒಂದು ಸೆಂಟ್ಸ್ ಹೋಗುತ್ತೆ. ಅದರಲ್ಲಿ ಕೀಳೋದು ಬೇರೆ ಇರುತ್ತೆ, ಲೋಡ್ ಮಾಡೋದು ಬೇರೆ ಇರುತ್ತೆ, ಮತ್ತೆ ಸಾಗಾಣಿಕೆ ವೆಚ್ಚನೂ ಸೇರುತ್ತೆ, ಇವೆಲ್ಲ ಇರುತ್ತೆ. ಈಗ ತಮ್ಮ ಹೊಲದಾಗೆ ಈಗ ಒಂದು 20 ಎಕರೆ ತಾವು ಭತ್ತ ಬೇಸಾಯ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಈಗ 20 ಎಕರೆಗೂ ತೀವು ಈಗ ಸೋನಾ ಮಸೂರಿ ತಳಿನೇ ಹಾಕ್ತೀರಾ ಅಥವಾ ಏನು ಬೇರೆ ಬೇರೆ ಮತ್ತೆ ಸ್ವಲ್ಪ ಜಾಗಕ್ಕೆ ನೀವು ಬೇರೆ ತಳಿನ ಹಾಕ್ತೀರಾ ಹೇಗೆ? ಅದು 64 ಅಂತ ಹೇಳಿದ್ ಒಂದ್ ತಳಿ ಹೇಳಿದ್ವಲ್ಲ ಸರ್, ಆ ತಳಿನೂ ಕೂಡ ಹಾಕ್ತಾ ಇದೀವಿ. ಆಮೇಲೆ ಹೆಚ್ಚಾಗಿ ಸೋನಾ ಮಸೂರಿನೇ ನಮ್ಮ ಭಾಗದಲ್ಲಿ, ನಾನಂತೂ ಸೋನಾ ಮಸೂರಿನೇ ಹೆಚ್ಚಾಗಿ ಬೆಳೀತಾ ಇರೋದು. ಸೋನಾ ಮಸೂರಿ ಕಾರಣ ಏನಂದ್ರೆ ಅದು ಊಟ ಮಾಡಕ್ ಅದು ಒಂಥರ ರುಚಿಕಟ್ಟಾಗಿರುತ್ತೆ. ಹೌದು, ಅದನ್ನ ಇಳುವರಿ ಕೂಡ ಇತ್ತೀಚೆಗೆ ಸುಧಾರಣೆ ಆಗಿದೆ ಆ ತಳಿಗಳಲ್ಲಿ. ಜಾಸ್ತಿ ಜನ ಬೇಡಿಕೆ ಕೂಡ ಹಂಗೆ ಇದೆ. ಆಮೇಲೆ ದರದಲ್ಲಿ ಬಹಳ ವ್ಯತ್ಯಾಸ ಕಾಣ್ತಾ ಇಲ್ಲ, ಒಂದು ಸ್ಥಿರತೆ ಇದೆ. ಒಂದು 500 ರೂಪಾಯಿ ಹೆಚ್ಚು ಕಡಿಮೆ ದರದಲ್ಲಿ ಅದು 1900 to 2500 ಒಳಗಡೆನೆ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿರುತ್ತೆ. ಹೌದೌದು, ಅದಕ್ಕೋಸ್ಕರ ಅದು ಒಂದು ಇಳುವರಿ ಕೂಡ ಏನಿಲ್ಲ ಅಂದ್ರೆ, ನನ್ನ ಹೊಲದಲ್ಲಿ ನಾನು ಹೋದ ವರ್ಷ 1 ಎಕರೆಗೆ 45 ಚೀಲ ಬೆಳೆದಿದ್ದೀನಿ. ಒಂದ್ ಎಕರೆಗೆ 45 ಚೀಲ ಬೆಳೆದಿದ್ದೀನಿ. ಈಗ ಗೌಡ್ರ ಸಾಮಾನ್ಯವಾಗಿ ಪ್ರತಿ ವರ್ಷ ಹಾಗೆ ಬರುವ ಸಾಧ್ಯತೆ ಇರುತ್ತಾ ಸರ್? ವಾತಾವರಣ ಯಾವುದೇ ಬೆಳೆಗಳಿಗೆ ವಾತಾವರಣ ಮುಖ್ಯ. ವಾತಾವರಣದಲ್ಲಿ ಚಳಿಗಾಲದಲ್ಲಿ ಮಂಜಿನ ಅದು ತೆನೆ ಬಿಡುವಂತ ಕಾಲಘಟ್ಟದಲ್ಲಿ ಮಂಜಿನ ಅಂಶ ಹೆಚ್ಚಾಯ್ತು ಅಂದ್ರಗಿನ ಅದು ಜೊಟ್ಟಾಗಂತ ಅಂಶನೂ ಹೆಚ್ಚಾಗಿರುತ್ತೆ. ಯಾಕಂದ್ರೆ 11 to 12 ಮಂಜು ಇದ್ರೆ 3 ಗಂಟೆ ಅಂದ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ವಾತಾವರಣ ತೇವಾಂಶ. ಅದ್ರ ಪರಿಣಾಮ ತೆನೆ ನಿಚ್ಚಳವಾಗಿ ಬಿಟ್ಕೊಳಕ್ ಆಗ್ತಾ ಇಲ್ಲ, ಅದು ಒಂಥರ ಇಸಿಕೊಂಡು ಬಿಡುತ್ತೆ. ವಡೆ ಏನಿರುತ್ತಲ್ಲ ವಡೆ ಇಸಿಕೊಂಡು ಬಿಡುತ್ತೆ, ಅದು ಇಸಿಕೊಂಡಾಗ ಏನಾಗುತ್ತೋ ಜೊಟ್ಟಾಗುತ್ತೆ. ಆ ಜೊಟ್ಟಿನ ಪರಿಣಾಮ ರೈತರಿಗೆ ಬಹಳ ಪರಿಣಾಮ ಬೀರುತ್ತೆ ಇಳುವರಿಯಲ್ಲಿ. ಹೋದ ವರ್ಷ ವಾತಾವರಣ ನಿಚ್ಚಳವಾಗಿ ಉಷ್ಣಾಂಶದ ಹೆಚ್ಚಿತ್ತು, ಅದಕ್ಕಾಗಿ ತೆನೆ ಕೂಡ ಬಹಳ ಚೆನ್ನಾಗಿ ಬಿಟ್ಕೊಂಡು ಒಂದು ತೆನೆಯಲ್ಲಿ ಏನಿಲ್ಲ ಅಂದ್ರೆ 160 to 205 ಕಾಳು ಇದ್ದು. ನಾನೇ ಭತ್ತದ ಕಾಳು ನಾನೇ ಸ್ವಂತ ಎಣಿಸಿದ್ದೀನಿ, ಹಲವಾರು ತೆನೆ ಕಟ್ ಮಾಡಿ ಸಪರೇಟ್ ಆಗಿ ಎಣಿಸಿದ್ದೀನಿ. ಅವು ಒಂದು 160 to 180 to 205 ಕಾಳು ಇದ್ದು. ಅದರಿಂದ ಇಳುವರಿ ಚೆನ್ನಾಗಿ 45 ಬಂತು. ಆಮೇಲೆ ಮಾರುಕಟ್ಟೆ ದರನೂ ಚೆನ್ನಾಗಿತ್ತು, ಮಾರುಕಟ್ಟೆ ದರನೂ 2200 to 300 ಇತ್ತು ಕ್ವಿಂಟಲ್ ಭತ್ತ. ಒಳ್ಳೆ ದರನೂ ಚೆನ್ನಾಗಿತ್ತು. ಹೋದ ವರ್ಷ ನಾವು ತಗೊಂಡಿದೀವಿ, ಈ ಸರನು ನಿರೀಕ್ಷಣೆ ಮಾಡ್ತಾ ಇದೀವಿ, ನೋಡೋಣ ಏನಾಗುತ್ತೆ. ಅಲ್ಲ ಈಗ ಚಂದ್ರಶೇಖರ್ ಗೌಡ ಅವರೇ, ತಾವು ಈಗ ಸುಮಾರು 20-30 ವರ್ಷದಿಂದ ತಾವು ಪರಂಪರಾಗತವಾಗಿ ಒಂದು ಭತ್ತದ ಬೇಸಾಯನ ಮಾಡ್ಕೊತಾ ಬರ್ತಾ ಇದ್ದೀರಿ, ಏನಿಸ್ತದೆ ನಿಮ್ಗೆ ಈ ಒಂದು ಭತ್ತದ ಬೆಳೆ ಉಳಿದ ಬೆಳೆಗೆ ಹೋಲಿಸಿದ್ರೆ ಈ ಒಂದು ಭತ್ತದ ಬೆಳೆ ಒಂದೇ ತರ ಹೊರಟಿದ್ಯಾ ಅಥವಾ ಏನು ತಾವು ಕೆಲವೊಂದು ವರ್ಷ ನಷ್ಟ ಆಗಿದೆಯಾ? ಈಗ ಯಾಕಂದ್ರೆ ಮಳೆ ಆಶ್ರಿತ ಪ್ರದೇಶ ಕೂಡ ಆಗಿರೋದ್ರಿಂದ ಈ ಮಳೆ ನೀರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಹೇಗೆ, ಅಂತ ದಿನದಲ್ಲಿ ತಾವು ಹೇಗೆ ಅದರಿಂದ ಪಾರಾದ್ರಿ? ಯಾಕಂದ್ರೆ ರೈತ ಬಾಂಧವರದು ಬೆಳೆ ಬೆಳೆಯೋದು ಅಷ್ಟು ಸುಲಭವಿಲ್ಲ, ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ಯಾವಾಗಲೂ ಅಂದ್ರೆ ಈ ಸಮಗ್ರ ಪದ್ಧತಿ ಅನುಸರಿಸಿಕೊಂಡು ಹೋದ್ರೆ ನೀವು ಎಲ್ಲೋ ಒಂದ್ ಕಡೆ ನಷ್ಟನ ತುಂಬಿಕೋಬಹುದು, ಆದ್ರೆ ನೀವು ಒಂದೇ ಬೆಳೆ ಏಕ ಬೆಳೆ ಬೆಳೀತಾ ಹೋದ್ರೆ ನೀವು ನಷ್ಟನ ತುಂಬಿಕೊಳ್ಳಕ್ ಆಗಲ್ಲ. ನೀವು ಏನು ನಷ್ಟನ ಎದುರಿಸಬೇಕು, ಎದುರಿಸಕ್ ಆಗಲ್ಲ, ಕೆಲವೊಂದ್ಸಾರಿ ಏನೋ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ. ಹೌದು, ನೀವ್ ಹೇಳೋದು ನಿಜ. ಆದ್ರೆ ನಮ್ಮ ಭೂಮಿ ಏನಾಗಿದೆ, ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಆ ಪದ್ಧತಿಗೆ ಹೊಂದಾಣಿಕೆ ಆಗಿಬಿಟ್ಟಿದೀವಿ. ಆ ಭತ್ತ ಬಿಟ್ಟು ಬೇರೆ ಬೆಳೆ ನಾಟಿ ಮಾಡಿದ್ರೆ ಅಲ್ಲಿ ಬೆಳೆದಂತ ಪರಿಸ್ಥಿತಿ ನಾವು ಅದು ನಾವೇ ತಂದ್ಕೊಂಡಿದ್ದೇವೋ ಅಥವಾ ಅದಕ್ಕೆ ಒಗ್ಗಿಕೊಂಡು ಬಿಟ್ಟಿವೋ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಬೇರೆ ಬೆಳೆ ಸಮಗ್ರ ಬೆಳೆ ಬೆಳಿಬೇಕಂತ ಭತ್ತದ ಪ್ರದೇಶದಲ್ಲಿ ನಾವು ಬೆಳೆ ಬೆಳೆಯಕ್ಕೆ ಹೋದ್ರೆ ಅಲ್ಲಿ ನಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಭತ್ತದ ಭೂಮಿಯಲ್ಲಿ ಭತ್ತನೇ ಭತ್ತದ ತಳಿಗಳನ್ನು ಬೇರೆ ಬೇರೆ ಮಾಡ್ತೀವಿ. ಈ ಸಲ ಸೋನಾ ಮಸೀರ್ ಹಾಕಿದ್ದನ್ನ ಇನ್ನೊಂದು ವರ್ಷ 64 ತಳಿಯನ್ನು ಹಾಕ್ತಿದ್ವಿ, IRV 64 ತಳಿಯನ್ನು ಹಾಕ್ತಿದ್ವಿ. ಈ ತಳಿಗಳನ್ನ ಬೇರೆ ಬೇರೆ ಮಾಡ್ತೀವಿ, ಆದ್ರೆ ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ ಭತ್ತನೇ ಬೆಳೀತಾ ಇದೀವಿ. ಆದ್ರೆ ಇಳುವರಿಯಲ್ಲಿ ಬಹಳ ವ್ಯತ್ಯಾಸನೂ ಆಗಿಲ್ಲ. ವಾತಾವರಣದಲ್ಲಿ ಏನೋ ಏರುಪೇರು ಆಯ್ತು ಅಂದ್ರೆ 4-5 ಕ್ವಿಂಟಲ್ ವ್ಯತ್ಯಾಸ ಕಂಡಿದೀವಿ. ಆದ್ರೆ ಮಾರುಕಟ್ಟೆ ದರಗಳಲ್ಲಿ ಬಹಳ ನೋವು ಅನುಭವಿಸಿದ್ವಿ. ಮಾರುಕಟ್ಟೆ ದರಗಳು ಬಹಳ ವ್ಯತ್ಯಾಸಗಳು 1600 to 1300 ಓಹೋ ಈ ತರ. ಅದು ಇತ್ತೀಚೆಗೆ ಒಂದು 2-3 ವರ್ಷಗಳಲ್ಲಿ ಅದು ಹೋದ ವರ್ಷ 2021-22 ಪರವಿಲ್ಲ, ತೊಂದರೆ ಇಲ್ಲ. ಅದಕ್ಕಿಂತ ಮುಂಚೆ ನಾವು ನಷ್ಟನೂ ಅನುಭವಿಸಿದ್ವಿ, ಇಳುವರಿನೂ ಕಡಿಮೆ ಆಯ್ತು, ವಾತಾವರಣದ ಏರುಪೇರು ಬೆಳೆನೂ ಕಡಿಮೆ ಆಯ್ತು. ಇದರಿಂದ ಏನಾಯ್ತು ಅಂದ್ರೆ ರೈತರು ಫುಲ್ ಕೆಳಗೆ ಬಂದ್ಬಿಟ್ಟು ಕೆಳಗಡೆ ಬಂದ್ರು. ಆದ್ರೆ ಈ ವಾಣಿಜ್ಯ ಬೆಳೆಗಳಿಗಿಂತ ಆದ್ರೂ ಒಡೆತಕ್ಕಿಂತ ಈ ಒಡೆತ ತೊಡ್ಕೊಳ್ಳೋದು ಮೇಲು, ದೊಡ್ಡೇಟ್ಗಿಂತ ಸಣ್ಣ ಏಟು ಅಡ್ಡಿಲ್ಲ ಅಂತ ಸಮಾಧಾನ ಪಟ್ಕೊಳ್ಬಹುದು. ಅಂದ್ರೆ ಫುಲ್ ನೆಲ ಹಿಡಿದಿಲ್ಲ, ನಡ ಹಿಡಿದಿಲ್ಲ, ಜೀವನ ಬದುಕಿದ್ದೇವೆ ಅಂತ ಅನ್ಬೋದು, ಬದುಕೊಂಡಿದ್ದೇವೆ. ವಾಣಿಜ್ಯ ಬೆಳೆಗಳು ಹಂಗಲ್ಲ, ಅದು ಎಲ್ಲಿ ತೊಂಡೋಗುತ್ತಂದ್ರೆ ನಮ್ಮನ್ನು ಉಸಿರುಗಟ್ಟಿಸಿಬಿಡುತ್ತೆ. ತಾವು ಹತ್ತಿನೂ ಬೆಳಿತೀರೇನು? ಹತ್ತಿ ಬೆಳಿತಿದೀವಿ. ಇತ್ತೀಚೆಗೆ ಹತ್ತಿನಲ್ಲಿ ಇಳುವರಿ ಬಹಳ ಕುಂಠಿತ ಆಗುತ್ತೆ. ಅದು ಯಾಕೋ ತಳಿಗಳು ಏರುಪೇರು ಆಗ್ತಾಯಿದೋ ಅಥವಾ ವಾತಾವರಣ ಈಗಿನ ತಳಿಗಳಿಗೆ ಹೊಂದಾಣಿಕೆ ಆಗ್ತಾ ಇಲ್ಲೋ, ವಾತಾವರಣ ಬದಲಾವಣೆಯ ಮುಖ್ಯ ಕಾರಣನೋ, ಒಟ್ಟು ಸಮಗ್ರವಾಗಿ ಹತ್ತಿ ಇಳುವರಿ ಕುಂಠಿತ ಆಗ್ತಾ ಇದೆ. ಅದು ಕಾಯಿ ಆಗುತ್ತೆ, ಖರ್ಚೆಲ್ಲ ಮಾಡಿಸ್ಕೊಳ್ಳುತ್ತೆ, ಕಾಯಿ ಹೊಡೆದಾಗ ಅದು ಬಿಸಿಲಿಗೆನಾಗೆ ಫುಲ್ ಆಗಿ ಅರಳದಲ್ಲ. ಓಹೋ, ಅದನ್ನ ನಾವು ಇರುಕು ಅಂತೀವಿ. ಇದು ನೀವು ಇದು ತೆಗೆಯಕ್ ಬರಲ್ಲ, ಹತ್ತಿ ಬಿಡಿಸಕ್ ಬರಲ್ಲ. ಅದು ಬಿಡು, ಒಂದು ಕಾಯಿನ ನಾವು ಹತ್ತಿ ಹೊಡೆದಾಗ ಬಿಡಿಸ್ಬೇಕಂದ್ರೆ ಒಂದೊಂದಕ್ಕೊಂದೊಂದು ಎರಡೆರಡು ನಿಮಿಷ ತಳ್ಳುತ್ತೆ. ಅಂದ್ರೆ ಈಗ ಅದು ಇತ್ತೀಚಿನ ವರ್ಷಗಳಲ್ಲಿ ಹಾಗಾಗ್ತಾ ಇದೆ. ಕೆಲವೊಬ್ರು ಏನ್ ಮಾಡಿ, ನಾನೇ ಸ್ವತಃ ಹತ್ತಿ ಆ ಇರುಕಿನ ಕಾಯಿನ ಬಿಡಿಸದೇ ನಾನು ಬಿಡಿಸದೇ ಹಂಗೆ ರಂಟೆ ಹೊಡಿಸಿದೀನಿ. ಓಹೋ, ಹಂಗೆ ರೋಟೋವೇಟರ್ ಹೊಡಿಸಿದೀನಿ. ನೋಡಿ ಇದರಿಂದ ಅದು ನಷ್ಟ ಆಯ್ತದೆ. ಅದಕ್ಕಾಗಿ ಅಲ್ಲ, ಮೊದಲೆಲ್ಲ ಚೆನ್ನಾಗಿತ್ತು. ಮೊದಲೆಲ್ಲ ಚೆನ್ನಾಗಿತ್ತು. ಮೊದಲೆಲ್ಲ ಬಹಳ ಎಷ್ಟು 15-18 ಕ್ವಿಂಟಲ್ ಇಳುವರಿ. ಆಮೇಲೆ ನಾವು ಮಲ್ಲಿಗೆ ಹೂವು ಬಿಡಿಸಿದಂಗೆ ಆಗ್ತಿತ್ತು. ಬೆಲೆನೂ ಕೂಡ ಬೆಲೆನೂ ಚೆನ್ನಾಗಿತ್ತು. ಆ ಒಂದು ತೊಳೆ ಬಿಡಿಸ್ಬೇಕಂದ್ರೆ ಒಂಥರ ಕೃಷಿ ಕಾರ್ಮಿಕ ಉಲ್ಲಾಸ. ಈ ಮುಟ್ಟಿದ್ರಂಗೆ ಕೈಯಾಗಿ ಬರುತ್ತಿತ್ತು. ಅಷ್ಟು ಮೃದುವಾಗಿರ್ತಿತ್ತು. ಕೆಲಸ ಮಾಡಕ್ ಕೂಡ ಖುಷಿ ಇರ್ತಿತ್ತು. ಈ ಇತ್ತೀಚಿನ ತಳಿಗಳು ಯಾಕೆ ವಾತಾವರಣದ ಏರಿಪೋರು, ತಳಿಗಳು ಈಗಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲೋ, ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ಕೃಷಿ ವಿಶ್ವವಿದ್ಯಾಲಯಗಳು ಇದಕ್ಕೆ ಬಹಳ ಒತ್ತು ಕೊಡಬೇಕಾಗಿದೆ. ಯಾಕಂದ್ರೆ ಬೇರೆ ಪರ್ಯಾಯ ಪದ್ಧತಿ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಕೂಡ ಒಂದು ಪ್ರಮುಖ ಬೆಳೆ. ಅದು ಕೂಡ ನಮಗೆ ಬೇಕಾಗಿದೆ. ಇಲ್ಲದ್ರೆ ರೈತರು ಏನಂದ್ರೆ ಒಂದು ವಾಣಿಜ್ಯ ಬೆಳೆಗಳು ಯಾವ ಚೆನ್ನಾಗಿದೆ ಅದಕ್ಕೆ ಹೋಗ್ತಾ ಇದಾರೆ. ಇದರಿಂದ ಏಕ ಬೆಳೆ ಪದ್ಧತಿ ಅನುಕೂಲ ಆಗುತ್ತೆ. ಬಹು ಬೆಳೆ ಪದ್ಧತಿಗಳಿಗೆ ಅನುಕೂಲ ಆಗ್ಬೇಕಂದ್ರೆ ಅದರಲ್ಲಿ ಇಳುವರಿಯಲ್ಲಿ ಅದು ತಳಿಗಳಲ್ಲಿ ಸುಧಾರಣೆ ಇನ್ನ ಆಗ್ಬೇಕಾಗಿದೆ. ಅದೇ ಅಂದ್ರೆ ತಾವು ಈಗ ವಾಣಿಜ್ಯ ಬೆಳೆ ದೊಡ್ಡ ಪ್ರಮಾಣದಲ್ಲಿ ಅವಾಗ ಹತ್ತಿನೂ ಬೆಳೀತಾ ಇದ್ದೀರಾ? ಹೌದು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾ ಇದ್ದೀರಿ ಅಂತ ತಮ್ಮ ಅನುಭವ ಹೇಳ್ತಾ ಇದೆ. ಬಹಳ ಕಡಿಮೆ ಆಗ್ತಾ ಇದೆ ಸರ್. ಬಹಳ ಸ್ವಲ್ಪ ಆ ಸಮಗ್ರ ಏರಿಯನ ಅಚ್ಚುಕಟ್ಟು ಪ್ರದೇಶದ ಸಮಗ್ರ ಬಹಳ ಏರಿಯಾಗಳು ಕಡಿಮೆ ಆಗ್ತಾ ಇದೆ. ಅಂದ್ರೆ ನಷ್ಟ ಮಾಡ್ಕೊಳ್ಳೋದಕ್ಕಿಂತ ಬೆಳೆನೆ ಬೆಳೆ ನಿಲ್ಸ್ಬಿಡೋಣ ಅಂತ. ಹೌದು, ನಾನೇ ಹೇಳ್ತಿದ್ದೀನಲ್ಲ ಸರ್, ಬೆಳೆದ ಪ್ರಮಾಣದಲ್ಲಿ ಬೆಳೆಯೋಣ. ಬೆಳೆದಂತ ಬೆಳೆಯಲ್ಲಿ ಸುಮಾರು 8 ಎಕರೆ ನಾನು ಹತ್ತಿ ನಾಟಿ ಮಾಡಿ ಒಂದು ಅದನ್ನ ಆಳುಗಳು ಬರದೇನೆ ಏ ನಮ್ ಕೈ ನೋವಾಗ್ತವ ಕೈ ಒಡಿತೇವ ಅನ್ನೋದಕ್ಕೆ ಅನಿವಾರ್ಯ ನಾನೇನ್ ಮಾಡಕ್, ಒಬ್ಬ ರೈತನಾಗಿ ನಾವು ಒಬ್ಬನೇ ಮಾಡಕ್ಕಾಗುತ್ತಾ? ಆಗಲ್ಲ. ಅನಿವಾರ್ಯವಾಗಿ ರೋಟೋವೇಟರ್ ಹೊಡಿಸಿದ್ದೀನಿ ನೋವಿನಿಂದ. ಆ ರೋಟೋವೇಟರ್ ಓಡಿಸುವಾಗ ನನಗೆ ಆದಂತ ನೋವುಗಳು ಪದಗಳಲ್ಲಿ ಬಣಸಕ್ ಆಗಲ್ಲ ಅದನ್ನ. ಅದೇ ಒಬ್ಬ ರೈತರಾಗಿ 8 ಎಕರೆ ಭೂಮಿಯಲ್ಲಿ ನಾನು ಅದನ್ನು ಒಂದು ಚಿಕ್ಕ ಮಗು ಬೆಳೆಸಿದಂಗ ಭೂಮಿ ಬೇಸಿಗೆ ಕಾಲದ ಭೂಮಿ ಅದ ಮಾಡಿ ನೀರು ಕಟ್ಟಿ ಗೊಬ್ಬರ ಹಾಕಿ ಸಮಗ್ರ ಕೀಟ ಹತೋಟಿ ತಂದುಕೊಂಡು ಎಲ್ಲವೂ ಸಮಗ್ರ ಮಾಡಿ ಇನ್ನೇನ ನಾವು ಬಿಡಿಸ್ಬೇಕಂದ ಕಾಯಿ ಇರಕ್ ಬಂದು ಬಿಡಿಸಕ್ ಆಗ್ಲದ್ರಗಿನ ಆ ನೋವು ಹೆಂಗಿರುತ್ತದ ಆ ರೈತರದ ನೋವು. ಆ ನೋವನ್ನು ಅನುಭವಿಸಿದೀನಿ. ಅದನ್ನು ಪದಗಳಲ್ಲಿ ಹೇಳಕ್ ಆಗಲ್ಲ. ಆಯ್ತು ಗೌಡ್ರಿ, ಈಗ ತಾವು ಈ ಒಂದು ಭತ್ತದ ಬೇಸಾಯದಲ್ಲಿ ಈಗ ಗೊಬ್ಬರದ ಪ್ರಮಾಣ ಯಾವ ತರ ಕೊಡ್ತಾ ಇದ್ರಿ, ಮತ್ತೆ ತಮ್ಮ ಹೊಲದಲ್ಲಿ ಯಾವ ಒಂದು ಕೀಡೆಗಳು ಬರ್ತವೆ ಅದನ್ನ ಯಾವ ತರ ನಿಯಂತ್ರಣ ಮಾಡ್ತಾ ಇದ್ದೀರಿ, ಈ ಎರಡು ವಿಷಯದ ಕುರಿತು ಮಾಹಿತಿ ಮಾಡಿ. ಗೊಬ್ಬರ ಪ್ರಮಾಣದಲ್ಲಿ ನಮ್ಮ ರಂಜಕ, ಪೊಟಾಷಿಯಂ, ಯೂರಿಯಾ ಅಂದ್ರೆ ರಾಸಾಯನಿಕ ಗೊಬ್ಬರನೇ ಬಳಸೋದು. ಇತ್ತೀಚೆಗೆ ಕೊಟ್ಟಿಗೆ ಗೊಬ್ಬರನು ಹಾಕ್ತಾ ಇದೀವಿ. ಸಮಗ್ರವಾಗಿ ಎಲ್ಲಾ ರೈತರು ಕೊಟ್ಟಿಗೆ ಗೊಬ್ಬರ ಬಳಸೋದು ಕಡಿಮೆ ಮಾಡಿದ್ದಾರೆ. ಇದು ನಾನು ಒಪ್ಕೊಳ್ಳಂತ ರೈತನಾಗಿ ಒಪ್ಕೊಳ್ಳಂತ ವಿಷಯನೇ. ನಾನು ನನ್ನ ಭೂಮಿಯಲ್ಲಿ ನಾನೇನು ಟೋಟಲ್ ನನ್ನ ಹಿಂದೆ 20 ಎಕರೆ ಇದೆಯಲ್ಲ, ಅದರಲ್ಲಿ ವರ್ಷದಲ್ಲಿ ಒಂದು 5 ಎಕರೆಗೆ ಮಾತ್ರ ನಾನು ಸಾವಯವ ಗೊಬ್ಬರ ಹಾಕ್ತಿದ್ದೀನಿ. ಅಂದ್ರೆ ಅಷ್ಟು 20 ಎಕರೆಗೆ ನಾನು ಮೊದಲೆಲ್ಲ ನಮ್ಮ ತಂದೆ ಹಿರಿಯರು ನಮ್ಮ ಪೂರ್ವಿಕರು ಎಲ್ಲರೂ ಪಶುಸಂಗೋಪನೆ ಇತ್ತು, ಒಂಟಿಗಿರಾದ್ವಿ. ಇದರಿಂದ ಪಶುಸಂಗೋಪನೆ ಬಿಟ್ಟಿದೀವಿ. ಅದನ್ನು ನಾನು ಎಂಡೆ ಗೊಬ್ಬರನೇ ನಾನು ಪರ್ಚೇಸ್ ಮಾಡಿನೇ ನಾನು ಹಾಕ್ತಾ ಇದ್ದೀನಿ. ಒಂದು ವರ್ಷದಲ್ಲಿ ನಾನು 20 ಎಕರೆ ಕಳ್ಸಕ್ ಆಗಲ್ಲ. 5 ಎಕರೆಗೆ ಈ ವರ್ಷ ಈ 5 ಎಕರೆ ಕಳಿಸಿ ನೆಕ್ಸ್ಟ್ ಇನ್ನೊಂದು 5 ಎಕರೆ ಈ ತರ ಮಾಡ್ತಾ ಇದ್ದೀನಿ. ಆದ್ರೆ ರಾಸಾಯನಿಕ ಗೊಬ್ಬರನ ಬಳಸ್ತಾ ಇದ್ದೀನಿ. ಸರ್ಕಾರ ನಿಗದಿತ ಪ್ರಮಾಣದಲ್ಲಿ ಕೃಷಿ ವಿಜ್ಞಾನಿಗಳು ಏನ್ ಶಿಫಾರಸು ಮಾಡ್ತಾರೋ ಆ ಪ್ರಮಾಣದಲ್ಲಿ ಮಾಡೋದಕ್ಕೂ ಒಂದ್ ಸ್ವಲ್ಪ ಹೆಚ್ಚ ಮಾಡ್ತಾ ಇದ್ದೀನಿ, ಅದನ್ನ ಒಪ್ಕೊಳ್ತೀನಿ ಪ್ರಾಮಾಣಿಕವಾಗಿ. ಅಂದ್ರೆ ಈಗ ತಾವು ಈಗ ಏನು ಸೋನ ಮಸೂರಿನ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ದೀರಿ, ಉತ್ಪಾದನೆ ಕೂಡ ಸಾಕಷ್ಟು ಬರ್ತಾ ಇದೆ. ಹಾಗೆ ಮಾರುಕಟ್ಟೆ ಹೇಗ್ ಮಾಡ್ತೀರಿ ಗೌಡ್ರೆ? ಆಮೇಲೆ ಮಾರುಕಟ್ಟೆ ಜೊತೆಗೆ ಈ ಒಂದು ಹುಲ್ಲಿನ ಉತ್ಪಾದನೆಯನ್ನ ಯಾವ ತರ ವಿನಿಯೋಗ ಮಾಡ್ತೀರಿ? ಭತ್ತದ ಹುಲ್ಲು ನಾನಂತೂ ನಾನು ಯಾವತ್ತು ನನ್ನ ಹುಲ್ಲನ್ನು ನಮ್ಮ ಮನೆಯಲ್ಲಿರುವಂತ ದನಕರುಗಳು ಇರೋವರಿಗೆ ನಾನು ನಮ್ಮ ಮನೆಯಲ್ಲಿ ಬಳಸಿಕೊಳ್ತಿದ್ವಿ. ಇವ ದನಕರುಗಳು ಇದ್ದವರಿಗೆ ಕೊಟ್ಟು ಬಿಡ್ತೀನಿ ನಾನು. ನಿಮ್ದು ಇದಾವೆ ಕಡಿಮೆ? ನನ್ನ ಮೊದಲು ಇತ್ತು, ನಾನು ಕುಟುಂಬಗಳು ಸಣ್ಣ ಆದಂಗಲ್ಲ, ಕೃಷಿ ಕಾರ್ಮಿಕರು ನನ್ನ ಮನೆಯಲ್ಲಿ ಕಡಿಮೆ ಆದ್ರು ನಾನು ಪಶುಗಳು ಕೂಡ ನಾನು ಸಾಕ್ತಾ ಇಲ್ಲ ಈಗ. ಆದ್ರೆ ಹುಲ್ಲನ್ನ ಪಶುಗಳು ಸಾಕೋರಿಗೆ ನಾನು ಕೊಡ್ತಾ ಇದ್ದೀನಿ, ಯಾವುದೇ ರೀತಿಯ ದರ ತಗೊಂಡಿಲ್ಲ ನಾನು. ದುಡ್ಡು ತಗೊಳ್ಳದೆ ಅವರಿಗೆ ತಗೊಳ್ಳದೇನೆ ನಮ್ಮ ಬಂಧು ಬಳಗದವರಿಗೆ, ಇನ್ನೊಬ್ಬರಿಗೆ, ನಮ್ಮ ಹೊಲದಲ್ಲಿ ಕೆಲಸ ಮಾಡಿದವರಿಗೆ ಅವರು ಏರ್ಕೊಂಡು ಹೋಗ್ತಿದ್ದಾರೆ. ನಾನಂತೂ ದುಡ್ಡು ತಾಳ್ತಾ ಇಲ್ಲ. ಈಗ ಮಾರುಕಟ್ಟೆಗೆ ಯಾವ ತರ ಕಳಿಸ್? ಮಾರುಕಟ್ಟೆಗೆ 20 ಎಕರೆ ಅಂದ್ರೆ ಸಾಮಾನ್ಯವಾಗಿ ಸರಾಸರಿ ಎಷ್ಟು ಬರಬಹುದು ಆದಾಯ ನಿಮ್ದು? ಎಷ್ಟು ಭತ್ತ ಉತ್ಪಾದನೆ ಆಗ್ಬಹುದು ಎಕರೆಗೆ? ನಾನು 45 ಚೀಲ ಅಂತ ಹೇಳಿದೆ. ಅಂದ್ರೆ ಒಂದು ಭತ್ತದ ಚೀಲ 70 ಕೆಜಿಗೆ ಇಡ್ತಾರೆ, 70 ಕೆಜಿ. ಅದರಲ್ಲಿ 2,200-300 ಸೋರಾ ಮಸೀರು ಇತ್ತಂದ್ರೆ ಕನಿಷ್ಠ ಏನಿಲ್ಲ ಅಂದ್ರು ನನಗೆ ಕನಿಷ್ಠ ನನ್ನ ಭೂಮಿಯ ಸಾಗುವಳಿ ಕೂಡ ತೆಗೆದು ನನಗೆ ಏನಿಲ್ಲ ಅಂದ್ರೆ ಎಕರೆಗೆ 5,000-8,000 ರೂಪಾಯಿ ಸಿಗುತ್ತೆ. ಅಂದ್ರೆ ಸಾಗುವಳಿ ನನ್ನ ಸ್ವಂತ ಭೂಮಿ, ನಾನು ಒನ್ ಟೈಮ್ ಬೇರೆಯವ್ರದ್ದು ತಗೊಂಡು ಮಾಡ್ತಿದ್ರೆ ಅಂದ್ರೆ ಕೂಡ ಅದನ್ನ ಕೂಡ ಆ ಖರ್ಚಿನ ತೆಗೆದ್ರು ಕೂಡ ಅಷ್ಟು ಉಳಿಯುತ್ತೆ, ಉಳಿಯುತ್ತೆ. ಆಮೇಲೆ ಪಶುಸಂಗೋಪನೆ ಇದ್ರೆ ಅದ್ರ ಜೊತೆಗೆ ಪಶುಸಂಗೋಪನೆಗೆ ಹುಲ್ಲು ಆಗುತ್ತೆ, ಹುಲ್ಲುನೂ ಆಗುತ್ತೆ. ಹೌದೌದೌದೌದು, ಅದು ಒಂದು ಆದಾಯ ಇಲ್ಲ, ದೊಡ್ಡ ಆದಾಯ. ಅದು ಆದಾಯ ಇಲ್ಲ. ನಿಮಗೆ ಭತ್ತಕ್ಕೆ ಎಷ್ಟು ಮಹತ್ವ ಇದೆಯೋ ಅದೇ ತರ ಈಗ ಪೌಡರ್ ಹುಲ್ಲು ಏನಂತೇವಲ್ಲ ಪ್ರಾಣಿಗಳಿಗೆ, ಅದು ಆಹಾರ. ಅದು ಆಹಾರ, ಅದು ಅದು ಇಲ್ಲದ್ರೆ ನಾವು ಅದಕ್ಕೂ ದುಡ್ಡು ಕೊಟ್ಟು ತರ್ಬೇಕಲ್ಲ. ಪ್ರಾಣಿಗಳು ಇಲ್ಲ ಅಂದ್ರೆ ನಮ್ದು ಕೃಷಿ ಹೆಂಗಾಗುತ್ತೆ? ಒಂದು ಟ್ರಾಕ್ಟರ್ ಹುಲ್ಲು ಇವತ್ತು 12,000 ರೂಪಾಯಿ ನೋಡಿ, ಬರೀ ಹುಲ್ಲಿಗೆ ಮಾತ್ರ. ಅದ್ರ ಸಾಗಾಣಿಕೆ ಒಂದು ಟ್ರ್ಯಾಕ್ಟರ್ಗೆ ಒಂದಂದ್ರೆ ಒಂದು ಟ್ರಕ್ಗೆ ಎಷ್ಟಾಗುತ್ತೆ ಅಂದ್ರೆ? ನಾವು ಟ್ರಕ್ ಅಂದ್ರೆ ನಾವು ಲಾರಿ ಅಂತ ಹೇಳ್ತಾರೆ, ಲಾರಿ ಕೂಡ ಅಲ್ಲಿ ಯಾರು ಹುಲ್ಲು ಹೊಡೆಯಲ್ಲ, ಟ್ರಾಕ್ಟರ್ ಕೂಡ ಹೊಡಿತಾರೆ. ಒಂದು ಟ್ರಾಕ್ಟರ್ಗೆ 4 ಎತ್ತಿನ ಬಂಡಿ ಹುಲ್ಲು ಬರುತ್ತೆ, 4 ಎತ್ತಿನ ಬಂಡಿ ಹುಲ್ಲು ಬರುತ್ತೆ. ಅದ್ರ ಕಾಸ್ಟೇನೆ 12,000 ರೂಪಾಯಿ. ಅಂದ್ರೆ ಅದಕ್ಕೆ ಲೋಡ್ ಮಾಡೋ ಲೇಬರ್ಸ್, ಕೂಲಿ ಬೇರೆ, ಸಾಗಾಣಿಕೆ ವೆಚ್ಚನೂ ಬೇರೆ. ಅದನ್ನ ತಂದ್ಕೊಂಡ ಮೇಲೆ ಶೇಖರಣೆ ಮಾಡಕ್ ಅದ್ರದಾದ ಒಂದು ಪದ್ಧತಿ ಇದೆ, ಶೇಖರಣೆ ಅನ್ಲೋಡ್ ಮಾಡಿ ಹಂಗೆ ಬಿಸಾಕಾಗಲ್ಲ, ಮಳೆ ಬಂತಂದ್ರೆ ಕೊಳಿತ. ನೀವು ಅಲ್ಲಿ ಗೊಣಬೆ ಅಂತ ಹಾಕ್ತೀರಾ? ಹಾಕ್ತಿವಿ ಮೆಥಡ್. ಹೌದು ಹೌದು, ನಮ್ಮ ಹಿರಿಯವ್ರದ್ದು ಅದು. ಅದು ನಾವು ಅಲ್ಲಿ ಬಣವಿ ಅಂತೀವಿ, ಬಣವಿ. ನಾವು ಗೊಣವೆ ಅಂತ ಅಲ್ಲಿ ಬಣವಿ ಅಂತ ಹೇಳಿ ಪ್ರಾದೇಶಿಕ ಭಾಷೆ ಭಿನ್ನತೆ ಇದೆ. ಹೌದು, ಅದು ಮಾಡ್ಕೊಂಡ್ರೆ ಅದು ಶೇಖರಣೆ ಆಗೋದು, ಸುರಕ್ಷಿತವಾಗಿರೋದು. ಬೇಕ್ ಬೇಕಾದ ನೀವು ತಗೊಂಡು ಮಕ್ಕಳಿಗೆ ಹಾಕದ? ಹೌದು ಹೌದು ಹೌದು. ಮಳೆ ಬಂದ್ರೂ ನಡೀತದೆ, ಬಿಸಿಲು ಬಂದ್ರೂ ನಡೀತದೆ, ಅದು ಬೇಕೇ ಬೇಕದು. ಹೌದು, ನಾವು ವಾಸ ಮಾಡಲ್ಲ, ನಮಗೆ ಮನೆಗಳು ಹೆಂಗೆ ಯೋಗ್ಯತೆಯೋ ಅದಕ್ಕೆ ಬಣವಿ ಕೂಡ ಬೇಕು. ಅದೇ ಬೇಕೇ ಬೇಕು, ಇಲ್ಲದ್ರೆ ಆಗಲ್ಲ. ಅದು ಇದು ಕೊಳತು ಹೋಗುತ್ತೆ, ಮಳೆ ಯಾವತ್ತು ಬಿತ್ತಂದ್ರೆ ಅದು ನೀರು ಅದ್ರಲ್ಲಿ ಹೋಯ್ತು ಅಂದ್ರೆ ಅದು ಒಂದು ಸುಮಾರು 1 ತಿಂಗಳಿಗೆಲ್ಲ ಕೊಳತು ಹೋಗ್ತದೆ, ದನಗಳಿಗೆ ಕೂಡ ಆಹಾರ ಆಗಲ್ಲ. ಅದು ಆ ಬಣವಿ ಹಾಕಿದ್ರೇನೆ ಅದನ್ನು ಸುರಕ್ಷಿತವಾಗಿರುತ್ತೆ. ಮೇಲ್ಪದ್ರ ಮಾತ್ರವಾಗಿರುತ್ತೆ, ಒಳಪದ್ರಲ್ಲ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ನಿಮ್ಮ ಭತ್ತದ ಬೇಸಾಯದಲ್ಲಿ ಯಾವ್ಯಾವ ಒಂದು ಕೀಡೆ ಅಥವಾ ರೋಗಗಳು ಬರ್ತಾ ಇದಾವೆ ಗೌಡ್ರೆ, ಅದನ್ನ ನಿಯಂತ್ರಣ ಹೆಂಗ್ ಮಾಡ್ತೀರಿ? ಎಲೆ ಸುಳಿ ರೋಗ ಅಂತ ಒಂದು ಬರುತ್ತೆ ಭತ್ತದಲ್ಲಿ, ಅದು ಸಸಿ ಸುಳಿ ಸುಳಿ ಸುಳಿ ಅದ್ರಲ್ಲಿ ಒಂದು ಹುಳ ಆಗಿರುತ್ತೆ. ಓಹೋ, ಒಳಗಿರುತ್ತೆ, ಒಳಗಡೆ ಇರುತ್ತೆ ಆ ಸುಳಿ ರೋಗ ಅಂತೀವಿ. ಆಮೇಲೆ ಪ್ರಾಯಕ್ಕೆ ಬಂದಾಗ ತೆನೆ ಒಂಡು ಈ ಬೆಂಕಿ ರೋಗ ಅಂತ, ಬೆಂಕಿ ರೋಗ ಕಾಣಿಸ್ತದೆ, ಬೆಂಕಿ ರೋಗ ಕಾಣಿಸ್ತದೆ. ಅದು ಇವತ್ತು ಒಂದು ಸಸಿ ದಿಂಡಿಗೆ ದಾಟಿದ್ದು ನೆಕ್ಸ್ಟ್ ಡೇ ನೋಡಿದ್ರೆ ಅದು ಸುತ್ತಾಗಿರುತ್ತೆ, ಎಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಎಲ್ಲ ಬೂದಿ ತರ ಕಾಣ್ತದೆ. ಅದು ಬೂದಿ ತರಲ್ಲ, ಒಣಗಿದ ಹುಲ್ಲು, ಹುಲ್ಲು ಒಣಗಿದ್ದು, ಒಣಗೋಗಿರುತ್ತಲ್ಲ, ನಾವು ಕಟಾವು ಮಾಡಿದ್ರೆ ಹಸಿ ನೋಡೋದು ಹಸಿ ಗಿಡ, ಆದ್ರೆ ಒಂದ್ 4-5 ದಿನಕ್ಕೆ ಅದು ಒಣಗೋಗಿರುತ್ತೆ, ಒಣಗೋಗಿ ಬೆಂಕಿ ರೋಗ ಹತ್ತಿಕೊಂಡು ಬಿಡುತ್ತೆ, ಆ ತರ ಆಗಿರುತ್ತೆ. ಮತ್ತೆ ಭೂಮಿ ನೋಡಿದ್ರೆ ಕೆಳಗಡೆ ಹಸಿ ಇರುತ್ತೆ, ನೀರ್ ಇರುತ್ತೆ. ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ನಮಗೆ ಕಾಡಂತ ರೋಗ. ಆಧುನಿಕ ಕೀಟನಾಶಕಗಳು ಬಂದದ್ರಿಂದ ಅದು ಕೂಡ ಸ್ವಲ್ಪ ನಮಗೆ ನಿಯಂತ್ರಣ ಸಿಕ್ಕಿದೆ. ಯಾವ ತರ ಅದನ್ನ ಬೆಂಕಿ ರೋಗನ ನಿಯಂತ್ರಣ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಬೆಂಕಿ ರೋಗಕ್ಕೆ ನಮ್ಮ ಕಂಪನಿಗಳು ಹಲವಾರು ಖಾಸಗಿ ಕಂಪನಿಗಳು ಹೊಸ ಹೊಸ ನಿರೋಧಕತೆ ನಿಯಂತ್ರಣದ ಇದನ್ನು ಮಾಡಿದ್ದಾವೆ. ಮೊದಲು ಏನ್ ಮಾಡ್ತಿದ್ವು, ಅದು ಮೊನಕೊಟ್ಟಪಸ್ ಆಗ್ಲಿ, ಇನ್ನೊತ್ತೋ ಎಂ ಪಾಟಿ ಪೈವ್ ಆಗ್ಲಿ, ಅಥವಾ ಇನ್ನು ಬೇರೆ ಬೇರೆ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಸುಧಾರಿತ ತಳಿಗಳು, ಬೆಲೆ ಬಹಳ ಇದೆ. ಆದ್ರೆ ಅದನ್ನ ಮಾಡಿದ ಮೇಲೆ ನಿಯಂತ್ರಣಕ್ಕೆ ಬರುತ್ತೆ. ಆಮೇಲೆ ಅವಾಗ ಹಳೆಯ ಪದ್ಧತಿಯಲ್ಲಿ ಏನತ್ತು 7 ದಿವಸದವರೆಗೆ ಅದು ರೆಸಿಸ್ಟೆಂಟ್ ಪವರ್ ಅಂತ ಹೇಳ್ತೀವಲ್ಲ, ಹೌದು, ತಡ್ಕೊಳ್ಳೋದಿತ್ತು. ಇತ್ತೀಚೆಗೆ ಅದನ್ನ 15-14 ದಿವಸ ಒಂದ್ಸಲ ಸ್ಪ್ರೆಡ್ ನಾವು ಸ್ಪ್ರೇ ಮಾಡಿ ಬಂದ್ರೆ 15-16-17 ದಿವಸನೂ ಬೇಕಿಲ್ಲ, ಹೆಚ್ಚು ಕಡಿಮೆ 20 ದಿವಸನೂ ಬೇಕಿಲ್ಲ. ಬೆಲೆ ವೆಚ್ಚ ಆಗುತ್ತೆ, ಆದ್ರ ಕಡೆ ಸುಧಾರಿತ ತಳಿಗಳು ಬಂದಿದ್ದಾವೆ, ಅದರಿಂದ ನಮಗೆ ನಿಯಂತ್ರಣ ಸಿಕ್ಕಿದೆ. ಎರಡು ರೋಗದ ಬಗ್ಗೆ ಹೇಳಿದ್ರಿ, ಮತ್ತೆ ಯಾವ ರೋಗ? ತುಳಿ ರೋಗ ಆಯ್ತು, ಬೆಂಕಿ ರೋಗ ಆಯ್ತು. ಕಾಡೋದು ಹೆಚ್ಚಾಗಿ ಭತ್ತದಲ್ಲಿ ಬೆಂಕಿ ರೋಗನೆ. ನಿಯಂತ್ರಣ ಮಾಡ್ಕೊಂಡ್ರೆ ನೀವು ಒಳ್ಳೆ ಬೆಳೆ ಪಡಿಬಹುದು, ಒಳ್ಳೆ. ಅದು ಪ್ರಮುಖವಾಗಿ ಅದೇ ರೋಗ. ಸುಳ್ಳು ರೋಗ ಏನೋ ಸ್ಟಾರ್ಟಿಂಗ್ ಹಚ್ಚಿದ ಒಂದು ಮೂವತ್ತು ಮೂವತ್ತೈದು ದಿವಸದಲ್ಲಿ ಅದು ಕಾಣುತ್ತೆ. ಈಗ ಗೊಬ್ಬರದ ಪ್ರಮಾಣ ಬಗ್ಗೆ ಹೇಳ್ಬಿಡಿ, ಅದನ್ನು ಕೂಡ ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಈಗ ರಾಸಾಯನಿಕ ಗೊಬ್ಬರ ಬಳಸ್ತೀರಿ ಮತ್ತೆ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಬಳಸ್ತೀರಿ? ಕೊಟ್ಟಿಗೆ ಗೊಬ್ಬರ ಬಂದು ಎಕರೆಗೆ 4 ಬಂಡಿ ಸರ್. ನಾಲ್ಕು ಬಂಡಿ ಹಾಕ್ತೀರಿ? 4 ಬಂಡಿ ಹಾಕ್ತೀನಿ. ಓಕೆ. ರಾಸಾಯನಿಕ ಗೊಬ್ಬರದಲ್ಲಿ DAP 1 ಚೀಲ, ವೀರ್ಯ 1 ಚೀಲ, 20-20 1 ಚೀಲ, ಇದು ಒಂದು ಎಕರೆಗಲ್ಲಿ ಸುಮಾರು ಏನಿಲ್ಲ ಅಂದ್ರೆ 6-8 ಬ್ಯಾಗ್ ಹಾಕ್ತೀವಿ, 50 kg ಬ್ಯಾಗ್. ಆಮೇಲೆ ತೆನೆ ಮಂಡುವಾಗ ಪೊಟಾಸ್ ಹಾಕ್ತಿದ್ವಿ. ಅದು ಪೊಟಾಸ್ ಹಾಕೋದ್ರಿಂದ ಏನಾಗುತ್ತೆ, ಕಾಳಿನ ಗಾತ್ರ ಹೆಚ್ಚಾಗುತ್ತೆ, ಕಾಳು ಕಟ್ಟೋದು ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಪೊಟಾಸ್ ಉಷ್ಣಾಂಶ ಅಲ್ಲ, ಅದು ನಾನೇನು ಮುದುಟು ಆಗುತ್ತೆ, ಅದು ವಾತಾವರಣದಲ್ಲಿ ಏರುಪೇರು ಆದಾಗ ತೆನೆ ಬಿಚ್ಕೊಳ್ಳಲ್ಲ ಅಂತವಲ್ಲ, ಬಿಚ್ಕೊಳ್ಳೋಕೆ ಸಹಾಯಕ ಆಗುತ್ತೆ ಅಂತೇಳಿ ಪೊಟಾಸ್ ಅಂಶನ ಕೊನೆಯ ಗೊಬ್ಬರವಾಗಿ ಬಳಸ್ತೀವಿ. ಆಯ್ತು ಚಂದ್ರಶೇಖರ ಗೌಡ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಒಬ್ಬ ಪ್ರಗತಿಪರ ರೈತರಾಗಿ ಭತ್ತದ ಬೇಸಾಯ ಪದ್ಧತಿ, ಅದರಲ್ಲೂ ಸಮಗ್ರ ಭತ್ತದ ಬೇಸಾಯ ಪದ್ಧತಿ ಕುರಿತು ನಮ್ಮ ರೈತ ಬಾಂಧವರಿಗೆ ತಮ್ಮ ಅನುಭವವನ್ನ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಚಂದ್ರಶೇಖರ್ ಗೌಡ ಅವರಿಂದ ಇನ್ನೂ ಹೆಚ್ಚಿನ ಅನುಭವ ನಾವು ತಿಳ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಬಹುದಲ್ಲ ಗೌಡ್ರೆ? ಅಗತ್ಯವಾಗಿ ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9881704119. ಮತ್ತೊಮ್ಮೆ ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9481710419. ಆಯ್ತು ಚಂದ್ರಶೇಖರ್ ಗೌಡ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಗತಿಪರ ರೈತ ಚಂದ್ರಶೇಖರ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳಿ ಗಂಗರಂಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಕೋಲಣ್ಣ ಕೋಲೆ ಇದುವರೆಗೆ ಗಂಗರಂಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಈ ಕಾರ್ಯಕ್ರಮ ಇಲ್ಲಿಗೆ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ